ತನ್ನೆದಡು ನನಗೆ ಕಂಬನಿಗೆ ಸುರಿಸಿ ಸಾಕಾಗದಾಗಿದೆ. ಹಗಲಿರುಳು ನಿನ್ನ ನೆನಪಲ್ಲಿ ಬಿಂದು ಎದೆ ಭಾರವಾಗಿದೆ ತಂಗಿ, ಎದೆ ಭಾರವಾಗಿದೆ. ಬದುಕೆಲ್ಲ ಗೋಳಾಗಿದೆ ಅಣ್ಣ, ಬದುಕೆಲ್ಲ ಗೋಳಾಗಿದೆ. ಮಗುವಿನ ಮನಸ್ಸು ಮದುವೆ ವಯಸ್ಸು ಹೂವಂತೆ ನಿನ್ನದು ಸೊಗಸು, ಬೆಂಕಿಯ ಮಡಿಲು ಗುಡುಗು ಸಿಡಿಲು ಜಗವೆಲ್ಲ ಭಯದ ಒಡಲು. ಆಸರೆಯ ನೀಗಿ ಏಕಾಂಗಿಯಾಗಿ ನೀ ಹೇಗೆ ಬಾಳುವೆ ತಂಗಿ, ನೀ ಹೇಗೆ ಬಾಳುವೆ. ನೀನೊಂದು ದಡದಿ ನಾನೊಂದು ದಡದಿ ಕಣ್ಣೀರ ನದಿ ನಡುವೆ ತಂಗಿ, ಕಣ್ಣೀರ ನದಿ ನಡುವೆ. ಕಣ್ಣೀರರು ನನಗೆ ಕಂಬನಿಯ ಸುರಿಸೆ ಸಾಕಾಗದಾಗಿದೆ. ಹಗಲಿರುಳು ನಿನ್ನ ನೆನಪಲ್ಲಿ ಬಿಂದು ಎದೆ ಭಾರವಾಗಿದೆ ತಂಗಿ, ಎದೆ ಭಾರವಾಗಿದೆ.